ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಅಂದ್ರೆ ದೇಶಿ ತಳಿಗಳ ಒಂದು ಸಂರಕ್ಷಣೆ, ಇದರ ಉಳಿಸುವಿಕೆ ಬೆಳೆಸುವಿಕೆ ಮಾಡಿಕೊಂಡಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸೇರಿ ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ಖಂಡಿತ ಸರ್, ರೈತ ಬಾಂಧವರೆಲ್ಲರೂ ಖಂಡಿತವಾಗ್ಲೂ ಇತರ ತಳಿಗಳು ಯಾರದಾದ್ರೂ ಮನೆಯಲ್ಲಿ ಇದ್ರೆ, ನಿಮಗೆ ಗೊತ್ತಿರೋರ ಮನೆಯಲ್ಲಿ ಇದ್ರೆ ಖಂಡಿತವಾಗಿ ನೀವು ನಮಗೆ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9743686860 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಾವು ಯಾವುದೇ ಕ್ಷಣದಲ್ಲಿ ಉತ್ತರಿಸ್ತೀವಿ. ರೈತ ಬಾಂಧವರೇ, ಇದು ಆಗಿತ್ತು ಇವತ್ತಿನ ಸಂದರ್ಶನ. ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಈ ಒಂದು ಕಾಯ್ದೆಯ ಪ್ರಕಾರ ನಾವು ಹೇಗೆ ಇದರಲ್ಲಿ ತೊಡಗಿಸ್ಕೋಬಹುದು ಮತ್ತೆ ನಮ್ಮ ಒಂದು ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡಿಕೊಂಡು ಇದರ ಒಂದು ಉಳಿಸಿಕೊಂಡು ಬೆಳೆಸ್ಕೊಂಡು ಬರತಕ್ಕಂಥ ಕಾರ್ಯಗಳನ್ನ ಮಾಡಬಹುದು ಅಂತ ಅನ್ನೋದನ್ನು ಇವರು ಸಂಪೂರ್ಣವಾಗಿ ನಮ್ಮ ಜೊತೆ ಮಾಹಿತಿ ನೀಡಿದ್ದಾರೆ. ಇನ್ನೊಮ್ಮೆ ಇವರಿಗೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಾಂಧವರೇ, ಇದುವರೆಗೂ ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ನಿರಂಜನ್ ಕುಮಾರ್ ಬಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ಸಂದರ್ಶನ ಡಾ ಎಸ್ಎಂ ಸುಧಾಕರ್. ಈಗ ಕರಿಯಮ್ಮ ಮತ್ತು ತಂಡದವರಿಂದ ಹಸೆಪದ. ಸಗಣೆಯ ಕರೆದಂಗಿ ತಾಕಾಂಡ ಕಿರುಮಾಳೆ ಒಳಗೆ ನೆಲ ಬಳದು ಮಾಳೆ ಒಳಗೆ ನೆಲ ಬಳದು ಮಾಳೆ ಒಳಗೆ ನೆಲ ಬಳದಳಿ ಒಳಗೆ ನೆಲ ಬಳದು ಮಾಳಿಗೆ ಒಳಗೆ ನೆಲ ಬಳದ ಕಂದೈನಾಶಿಯ ಬಾರೋದೈನಾಶಿಯ ಬಾರೋದೈನಾಶಿಯ ಬಾರೋದೈನಾಶಿಯ ಬಾರೋದ ಸಗಣಿಯ ತಮತ ಕಂಡ ಒಪ್ಪುರಿಗೆ ಒಳಗೆ ಪೊರಿಗೆ ಒಳಗೆ ನ್ಯಾಲ ಬಳದು ಪೊರಿಗೆ ಒಳಗೆ ನ್ಯಾಲ ಬಳದು ಪೊರಿಗೆ ಒಳಗೆ ನ್ಯಾಲ ಬಳದೃಗೇನೆ ಒಳಗೆ ನೆಲ ಬಳದೌರಂಬಕ್ಕೆ ಬಾಳೈನಾಶಿಯ ಬಾರೋದ ನಾಶಿಯ ಬಾರೋದಾರೈನಾಶಿಯ ಬಾರೋದ ಸಗಣಿಯ ತಮ್ಮ ತಕ್ಕಂಡ ಒಪ್ಪುರಿಗೆ ಒಳಗೆ ನ್ಯಾಲ ಬಳದ ಪೊರಿಗೆ ಒಳಗೆ ನ್ಯಾಲ ಬಳದ ಪೊರಿಗೆ ಒಳಗೆ ನ್ಯಾಲ ಬಳದೊರಿಗೆ ನಾಶಿಯ ಬಾರೋದಾರೈನಾಶಿಯ ಬಾರೋದಾರೈನಾಶಿಯ ಬಾರೋದಾರೈನಾಶಿಯ ಬಾರೋದಾರೋದಾರು ಮನೆ ಅಂದವಿಲ್ವಾ ಕಾರ ದೊಳಕಾರ ಸಣ್ಣ ಗೋಬರಿ ಅಂದರೆ ಒಂಬತ್ತ ಬರುದಾಳ ಒಂಬತ್ತರು ನಡುವೆ ಕೋಣ ನಡುವತ್ತರು ನಡುವೆ ಕೋಣ ನಡುವತ್ತರು ನಡುವೆ ಕೋಣ ನಡುವತ್ತರ ನಡುವೆ ಕೋಣ ತರ ನಡುವೆ ಕೋಣ ನಡುವೆ ಮಾಡೌರ ಒಲ್ಲೆಯ ಶರುಗ ಬಾರೋ ದಾಳಿಯ ಶರುಗ ಎಂಬತ್ತರು ನಡುವೆ ಕೋಣ ಎಂಬತ್ತರ ನಡುವೆ ಕೋಣ ಎಂಬತ್ತರು ನಡುವೆ ಕೋಣ ಎಂಬತ್ತರ ನಡುವೆ ಕೋಣ ನಡುವರ ನಡುವೆ ಕೋಣ ನಡುವೆ ಪಾಂಡವರ ಒಲ್ಲೆಯ ಶರಗ ಬಾರೋದಲ್ಲಿಯ ಶರುಗ ಶರಗ ಬಾರೋದಾರು ಲಿಯ ಶರುಗ ಬಾರೋ ತಂದೆ ಓರಿ ಮಂದಲು ಬಾಟ ಎರೆಯಿಂದಲ ಕಣ ಬತ್ತ ಎರೆಯಿಂದಲ ಸಣ ಎರೆಯಿಂದಲ ಸಣ ಬರೆಯಿಂದ ಸಣ ಬತ್ತೆ ಬಂದೋ ಮಾಡಂಬೋ ತಾವೇ ಮಾದೋ ಮಾಡಂಬೋ ತಾವೇ ಮಾದೋ ಮಾಡಂಬೋ ತಾವೇ ಮಾದೋ ಮಾಡಂಬೋ ತಾವೇ ಮಾದೋ ಬತ್ತ ಕಟ್ಟೆ ಮಂದಲು ಬತ್ತ ಕಟ್ಟೆಯಿಂದ ಪೋಟ ಬತ್ತೆ ನಂದೋ ಮಾಡೋ ತಾವೇ ಮಾದೋ ಮಾಡೋ ತಾವೇ ಮಾದೋ ತಾವೇ ಮಾದೋ ಮಾಡೋ ತಾವೇ ಮಾದರಿಗೆ ಬರೀ ಅಮ್ಮ ಚೌಕ ದಾರಿಗೆ ಬೊಮ್ಮ ಚೌಕ ಕರಿಯಮ್ಮ ಮತ್ತು ತಂಡದವರಿಂದ ಹಸೆ ಪದ ಕೇಳಿದಿರಿ. ರೈತರ ಇಂದಿನ ಕೃಷಿರಂಗ ಕಾರ್ಯಕ್ರಮ ಕುರಿತಾದ ಒಂದು ಸಂದೇಶ ಹಂಪಣ್ಣ ನ್ಯಾಮ್ತಿ ಅವರು. ಇಂದಿನ ಕೃಷಿರಂಗದಲ್ಲಿ ಡಾಕ್ಟರ್ ನಿರಂಜನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಸ್ಥಳೀಯ ಸಸ್ಯಗಳ ನಾಟಿ ಬೀಜಗಳ ಸಂರಕ್ಷಣೆ ಬಗ್ಗೆ ಮತ್ತು ಕಾಯ್ದೆ ಬಗ್ಗೆ ವಿವರವಾಗಿ ತಿಳಿಸಿದರು. ಹೇಗೆ ಸಂರಕ್ಷಣೆ ಮಾಡಬೇಕು ಎಂಬುದನ್ನು ತಿಳಿಸಿದರು. ಅವರಿಗೆ ಆಕಾಶವಾಣಿಗೂ ಮತ್ತು ಆಕಾಶವಾಣಿಗೂ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ.